ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಆತ್ಮ ಯೋಜನೆಯಲ್ಲಿ ತಾಂತ್ರಿಕ ಸಹಾಯಕ ವ್ಯವಸ್ಥಾಪಕರಾದಂತಹ ಬಿಆರ್ ಗಂಗಮ್ಮ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಕೃಷಿ ಇಲಾಖೆಯ ಯೋಜನೆಗಳು ಈ ಕುರಿತು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ರೈತ ಸಂಪರ್ಕ ಕೇಂದ್ರದ ಆತ್ಮ ಯೋಜನೆಯಲ್ಲಿ ತಾಂತ್ರಿಕ ಸಹಾಯಕ ವ್ಯವಸ್ಥಾಪಕರಾದಂತಹ ಬಿ ಆರ್ ಗಂಗಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಕೃಷಿ ಇಲಾಖೆಯಿಂದ ಏನೆಲ್ಲ ಯೋಜನೆಗಳಾದವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಮೇಡಮ್, ಮೊದಲನೇದಾಗಿ ಈಗ ಕೃಷಿ ಇಲಾಖೆಯ ಯೋಜನೆಗಳು ಅಂತಂದ್ರೆ ಯಾವ್ಯಾವ ಇದಾವೆ ಅಂತ ಹೇಳ್ತೀರಾ? ನಮ್ಮ ಕೃಷಿ ಇಲಾಖೆಯಲ್ಲಿ ಬಹಳ ಯೋಜನೆಗಳಿದ್ದಾವೆ. ಫಸ್ಟಿಗೆ ಬಂದ್ರೆ ನಾವು ಮುಂಗಾರಲ್ಲಿ ನಾವು ಶೇಂಗಾ ವಿತರಣೆ ಮಾಡ್ತೀವಿ. ಶೇಂಗಾ ಮತ್ತೆ ತೊಗರಿ, ನವಣೆ, ರಾಗಿ, ಜೋಳ, ಮೆಕ್ಕೆಜೋಳ, ನವಣೆ ಪ್ರತಿಯೊಂದು ಸೀಡ್ಸ್ ಕೂಡ ನಮ್ಮ ಇಲಾಖೆ ವತಿಯಿಂದ ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ಸಬ್ಸಿಡಿ ಅಮೌಂಟಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ಎಲ್ಲ ವರ್ಗದವರಿಗೂ ಕೂಡ ನಾವು ಒಂದು ಹೆಕ್ಟರಿಗೆ ಎಷ್ಟು ಅಂತ ನಾವು ಸಬ್ಸಿಡಿ ರೀತಿಯಲ್ಲಿ ಅವರಿಗೆ ಬೀಜಗಳನ್ನು ನಾವು ನಮ್ಮ ಇಲಾಖೆಯಿಂದ ಹಾಕ್ತೀವಿ. ಮತ್ತು ಇನ್ನು ಹಲವು ಯೋಜನೆಗಳು ಕೂಡ ಇದ್ದಾವೆ. ಅಂದರೆ ನಮ್ಮ ಕೃಷಿ ಇಲಾಖೆಯಿಂದ ಔಷಧಿ ಸ್ಪ್ರೇಯರ್ ಮಾಡುವಂಥ ಸ್ಪ್ರೇಯರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದನ್ನು ಕೂಡ ಸಬ್ಸಿಡಿ ದರದಲ್ಲಿ ಕೊಡ್ತೀವಿ. ಮತ್ತು ಸ್ಪ್ರಿಂಕ್ಲರ್ ಸೆಟ್ ಕೂಡ ತುತ್ತೂರು ನೀರಾವರಿ ಯೋಜನೆಗೆ ನಾವು ಸ್ಪ್ರಿಂಕ್ಲರ್ ಸೆಟ್ಟನ್ನು ಕೊಡ್ತೀವಿ. ಪ್ರತಿಯೊಬ್ಬ ರೈತರು ಕೂಡ ಎಸ್ ಸಿ ಎಸ್ ಟಿ ಮತ್ತು ಜನರಲ್ ಅವ್ರಿಗೆ ಮೂರು ವರ್ಗದವರಿಗೂ ಕೂಡ ನಾವು ಅವ್ರ ಕಡೆಯಿಂದ ಫಸ್ಟಿಗೆ ಅರ್ಜಿ ಪಾಣಿ ಅವ್ರದ್ದು ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ಕು 20 ರೂಪಾಯಿ ಚಾಪ್ ಕಾಗದ ಅದನ್ನು ಲೋಟ್ರಿ ಮಾಡಿಸ್ಕೊಂಬರ್ಬೇಕು. ಎರಡು ಫೋಟೋ. ಜನರಲ್ಲಿಗೆ ಕ್ಯಾಸ್ಟ್ ಬರಲ್ಲ, ಎಸ್ ಸಿ ಎಸ್ ಟಿಗೆ ಮಾತ್ರ ಕ್ಯಾಸ್ಟನ್ನು ಕೊಡಬೇಕಾಗುತ್ತೆ. ಮತ್ತು ಕೊಳವೆ ಬಾವಿ ಸರ್ಟಿಫಿಕೇಟ್ ಇರಬೇಕು. ಮತ್ತು ಕೊಳವೆ ಬಾವಿ ಇದ್ದವರಿಗೆ ಮಾತ್ರ ನಾವು ಸ್ಪ್ರಿಂಕ್ಲರ್ ಸೆಟ್ಟನ್ನು ಅವರಿಗೆ ಕೊಡ್ತೀವಿ. ಇದನ್ನು ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಎಲ್ಲ ರೈತರಿಗೂ ಕೂಡ. ಮತ್ತು ಅದೇ ರೀತಿ ಇನ್ನು ನಮ್ಮ ಇಲಾಖೆಯಲ್ಲಿ ಕೆಲವು ಔಷಧಿಗಳು ಕೂಡ ಬರ್ತವೆ, ಅದನ್ನು ಎಲ್ಲ ಕ್ರಾಪಿಗೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಈಗ ಬಿತ್ತನೆ ಬೀಜಗಳು ಅಂತಂದರೆ ಮುಂಗಾರಿಯಲ್ಲಿ ಮಾತ್ರ ಕೊಡ್ತೀರಾ, ವರ್ಷದ ಎಲ್ಲ ಕಾಲದಲ್ಲೂ ಅಂದರೆ ಸಕಾಲಕ್ಕೆ ತಕ್ಕಂತೆ ರೈತರಿಗೆ ಏನು ಬಿತ್ತನೆ ಬೀಜಗಳು ಬೇಕೋ ಎಲ್ಲವನ್ನು ಒದಗಿಸಿ ಕೊಡಲಾಗುತ್ತಾ ಈ ಒಂದು ಇಲಾಖೆಯಿಂದ? ಅಂದರೆ ಮುಂಗಾರಿನಲ್ಲಿ ನಾವೇನೇನು ಬಿತ್ತನೆ ಮಾಡ್ತೀವೋ ಅಂದರೆ ಶೇಂಗಾ, ಮೆಕ್ಕೆಜೋಳ ಸ್ವಲ್ಪ ಬರುತ್ತೆ, ತೊಗರಿ, ನವಣೆ, ಸಜ್ಜೆ, ರಾಗಿ ಇವೆಲ್ಲ ನಮ್ಮಲ್ಲಿ ಸಿಗುತ್ತದೆ. ಮತ್ತು ಹಿಂಗಾರಿನಲ್ಲಿ ಮುಸುಕಿನ ಜೋಳ ಮತ್ತು ರಾಗಿ, ಕಡಲೆ ಬರುತ್ತೆ, ಕಡಲೆನೂ ಸ್ವಲ್ಪ ಕೊಡ್ತೀವಿ. ಅಂದರೆ ನಮಗೆ ಜಾಸ್ತಿ ಬರಲ್ಲ, ಬರೋದು ಸ್ವಲ್ಪನೇ, ಒಂದು 100 ಹೆಕ್ಟರ್ ಒಳಗಡೆ ಬರುತ್ತೆ, ಅಷ್ಟಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ. ಹಿಂಗಾರಿನಲ್ಲಿ ಈಗ ಅಂದರೆ ಈಗ ಮೆಕ್ಕೆಜೋಳದ ಬೀಜ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಶೇಂಗಾ ಬೀಜ ಆಗಿರ್ಬೋದು, ಇವೆಲ್ಲ ಯಾವ ಪ್ರಮಾಣದಲ್ಲಿ ನೀವು ಹಂಚಿಕೆ ಮಾಡಿದ್ದೀರಾ ಸಬ್ಸಿಡಿ ದರದಲ್ಲಿ? ಅಂದರೆ ಒಬ್ಬರಿಗೆ ಒಂದು ಹೆಕ್ಟರಿಗೆ ಇಷ್ಟಂತ ಪ್ರಮಾಣ ಇರುತ್ತೆ, ಅದ್ರ ಪ್ರಕಾರ ನಾವು ಪ್ರತಿಯೊಬ್ಬರಿಗೂ ಕೊಡಬೇಕಾಗುತ್ತೆ. 1 ಎಕರೆಗೆ 1 ಪ್ಯಾಕೆಟ್ ಕಡಲೆ, ಮತ್ತು ಮೆಕ್ಕೆಜೋಳನೂ ಕೂಡ ಅವರಿಗೆ ಎಕರೆಗೆ ಕನಿಷ್ಠಕ್ಕೆ 5 ಕೆಜಿ ಆ ಥರ ಕೊಡ್ತೀವಿ. ಈಗ ಇಲ್ಲಿ ಇದ್ರೆ ಅಂದ್ರೆ ಎಷ್ಟು ಎಕರೆ ಒಳಗಡೆ ಬಿತ್ತನೆಗೆ ನೀವು ಬೀಜವನ್ನು ಒದಗಿಸಿಕೊಟ್ಟಿದ್ದೀರಾ ಈಗ ಹಿಂಗಾರಿನಲ್ಲಿ? ಹಿಂಗಾರಿನಲ್ಲಿ ಈಗ ನಮಗೆ ಎಷ್ಟು ಹೆಕ್ಟರ್ ನೀರಾವರಿ ಪ್ರದೇಶವಿರುತ್ತೋ ಅಂದರೆ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಕೊಳವೆ ಬಾವಿ ಇರೋದು, ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ವಿತರಣೆ ಮಾಡ್ತೀವಿ. ಈಗೆಲ್ಲ ಹಿಂಗಾರಿ ಕಡಲೆ ಎಲ್ಲ ಬೆದ್ಲಿಗೆಲ್ಲ ಹಾಕ್ತಾರೆ, ಅಂದ್ರೆ ಕಡಲೆ ಬೀಜ ಯಾವ ಪ್ರಮಾಣದಲ್ಲಿ ಎಷ್ಟು ಕೊಟ್ಟಿದ್ರಾ ಇಲ್ಲಿ? ನಮಗೆ 2 ವಿಲೇಜ್ ಬರೋದು, ಒಂದು ಜೋಗಿಹಟ್ಟಿ, ಇನ್ನೊಂದು ಮಲ್ಲುರಟ್ಟಿ. ಅದು 100 ಹೆಕ್ಟರ್ ಅಷ್ಟೇ ಬರೋದು, ಅಷ್ಟಕ್ಕೆ ಮಾತ್ರ ನಾವು 500 ಪ್ಯಾಕೆಟ್ ಮಾತ್ರ ಕಡಲೆ ವಿತರಣೆ ಮಾಡಿದ್ದೀವಿ. ಈಗ ಯಾವುದೇ ಬಿತ್ತನೆ ಬೀಜ ಕೃಷಿ ಇಲಾಖೆಯಿಂದ ನಮ್ಮ ರೈತರಿಗೆ ಸಿಗ್ತಾವಪ್ಪ ಅಂತಂದ್ರೆ ಅವರು ಆ ಒಂದು ಬೀಜಗಳನ್ನ ಪಡಿಬೇಕಂತಂದ್ರೆ ಏನೆಲ್ಲ ದಾಖಲೆಗಳನ್ನ ನಿಮ್ಮ ಕೃಷಿ ಇಲಾಖೆಗೆ ಒದಗಿಸ್ಕೊಡ್ಬೇಕಂತ ಹೇಳ್ತೀವಿ? ಫಸ್ಟ್ ನಾವು ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಕ್ಯಾಸ್ಟು ಅವೆಲ್ಲ ಕೇಳ್ತಿದ್ವಿ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಒಂದು FID ರೈತರ ನೋಂದಣಿ ಸಂಖ್ಯೆ ಅಂತ ಮಾಡಿದ್ದೀವಿ. ಅದರಲ್ಲಿ ಅವರು ಎಲ್ಲ ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಕ್ಯಾಸ್ಟು ಮತ್ತು ಅವ್ರ ಮೊಬೈಲ್ ನಂಬರು ಎಲ್ಲ ಕೂಡ ಅದರಲ್ಲಿ ಸೇರ್ಪಡೆ ಆಗಿರುತ್ತೆ. ಮತ್ತು ಕೆಲವರು FID ತಂದಿರಲ್ಲ, ಅವಾಗ ನಾವೇನು ಮಾಡ್ತೀವಿ ಅವರು ಪಾಣಿ, ಆಧಾರ್ ಕಾರ್ಡ್ ಎರಡೂ ತರಿಸ್ಕೊಂಡ್ಬಿಟ್ಟು ಅದನ್ನು ಆಧಾರ್ ಕಾರ್ಡು ನಮ್ಮ ಕಂಪ್ಯೂಟರ್ನಲ್ಲಿ ರೈತರ ನೋಂದಣಿ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ನಮಗೆ FID ಸಿಗುತ್ತೆ. ಇವರು ಯಾವ ಕ್ಯಾಸ್ಟು ಏನು ಅಂತ ಅದರಲ್ಲಿ ಇವ್ರದ್ದು ಜಮೀನು ಎಷ್ಟಿದೆ, ಎಷ್ಟು ಪ್ರಮಾಣ ಇದೆ ಅಂತ ಅದರಲ್ಲಿ ನಾವು ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಅವ್ರಿಗೆ ಏನು ಬರುತ್ತೋ ಅದನ್ನು ಸೌಲಭ್ಯನ ನಾವು ಅದರ ಮೂಲಕ ಕೊಡ್ತೀವಿ. ಈಗ ಹಿಂಗಾರಿ ಆಗಿರ್ಬೋದು ಮುಂಗಾರು ಆಗಿರ್ಬೋದು ಅಂದ್ರೆ ಕೃಷಿ ಇಲಾಖೆಯಿಂದ ಯಾವ ಬೀಜಗಳು ಸಿಗ್ತವೋ ಅವನ್ನ ಮಾತ್ರ ನೀವು ಹಂಚಿಕೆ ಮಾಡ್ತಾ ಇದ್ದೀರಿ. ಈಗೆಲ್ಲ ಬೇರೆ ಅವರಿಗೆ ಸಿರಿಧಾನ್ಯಗಳು ಬೇಕಾಗ್ತವೆ ಬಿತ್ತನೆ ಬೀಜಗಳು, ಈ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಒಂದು ಬಿತ್ತನೆ ಬೀಜಗಳನ್ನ ಒದಗಿಸಿ ಕೊಡ್ತೀರಾ ನಿಮ್ಮ ಇಲಾಖೆಯಿಂದ? ಸಿರಿಧಾನ್ಯನ ನಾವು ಕೊಡ್ತಿದ್ದೀವಿ, ಅಂದ್ರೆ ಖರೀಫ್ ಸೀಸನಲ್ಲಿ ಸಿರಿಧಾನ್ಯ, ನವಣೆ, ಜೋಳ ಮತ್ತೆ ಬರಗು, ಸಾಮೆ ಅವೆಲ್ಲ, ನಮ್ಮ ರಾಗಿ ಅವೆಲ್ಲ ಬರ್ತವೆ, ಸಜ್ಜೆನೂ ಬರುತ್ತೆ. ಮೇಡಮ್, ಈ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯಲಿಕ್ಕೆ ನಮ್ಮ ರೈತರು ಯಾವ ರೀತಿಯಾದಂಥ ಒಂದು ಒತ್ತನ್ನು ಕೊಟ್ಟಿದ್ದಾರೆ, ಯಾವ ಪ್ರಮಾಣದಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ? ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ. ಮೊದಲು ಒಂದ್ಸಲ ಅವರಿಗೆ ರೈತ ಸಿರಿ ಅಂತ ಒಂದು ಯೋಜನೆ ಬಂದಿತ್ತು, ಆ ಯೋಜನೆಯಲ್ಲಿ ಬಹಳ ಜನ ಇದು ಒತ್ತು ಕೊಟ್ಟಿದ್ರು. ಈ ಕಡೆ ಈ ಸಲ ಜಾಸ್ತಿ ಅವರು ಒತ್ತು ಕೊಟ್ಟಿರೋದಂದ್ರೆ ತೊಗರಿ ಬೆಳೆಗೆ ಬಹಳ ಜನ ಈ ಕಡೆ ಒತ್ತು ಕೊಟ್ಟಿದ್ದಾರೆ. ತೊಗರಿ ಈ ಸಲ ಬಹಳ ಚೆನ್ನಾಗಿ ಬಂದಿತ್ತು, ಆದ್ರೆ ಕೊನೆಗೆ ಅಂತದಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಹೂವು ಕಾಯಿ ಹಿಡಿಯುವಂತ ಟೈಮಲ್ಲಿ ಕಾಯಿಗಳೆಲ್ಲ ಸ್ವಲ್ಪ ಕಪ್ಪು ಬಂದ್ಬಿಟ್ವು, ಆ ಮಳೆ ಹನಿಗೆಲ್ಲ ಇದಾಗ್ಬಿಟ್ಟು ಅದು ಕಾಯಿ ರೋಗಗಳೆಲ್ಲ ಬಂದು ಕೀಟ ಎಲ್ಲ ಬಂದು ಕಾಯಿ ಸ್ವಲ್ಪ ಇದಾಯಿತು, ಬೀಜ ಪ್ರಮಾಣ ಎಲ್ಲ ಇದಾಗ್ಬಿಡ್ತು. ಇಲ್ಲ ಅಂದ್ರೆ ಈ ಸಲ ಬಹಳ ಚೆನ್ನಾಗಿದ್ವು ತೊಗರಿ. ಎಲ್ಲ ಕಡೆಗೂ ನಾವು ಫೀಲ್ಡ್ಗೆ ಹೋಗಿ ನೋಡ್ಬೇಕಾದ್ರೆ ಅದು ಒಂದಕ್ಕಿಂತ ಒಂದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಬಹಳ ಚೆನ್ನಾಗಿತ್ತು. ಆದ್ರೆ ಏನ್ ಮಾಡೋದು, ಈ ಸಲ ಮಳೆ ಒಂದೇ ಸಮ ಹಿಡ್ಕೊಂಡಿರೋದಕ್ಕೆ ಸ್ವಲ್ಪ ಹಾನಿಯಾಗಿದೆ. ಮುಂದೆನೂ ಕೂಡ ರೈತರು ಏನಂತಿದ್ದಾರೆ, ಎಲ್ಲ ಕ್ರಾಪ್ ಹಾಕೋಕ್ಕಿಂತ ನಾವು ತೊಗರಿನ ಹಾಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ನಾವು ಇದ್ ಮಾಡ್ಬೋದು. ಅಂದ್ರೆ ಶೇಂಗಾ ಪ್ರತಿ ವರ್ಷನೂ ಹಾಕಿ ಹಾಕಿ ನಾವು ಕೈ ಸುಟ್ಕೊಂಡಿದೀವಿ. ಅದರಿಂದ ನಾವು ಒಂದೇ ಬೆಳೆ ಹಾಕಬಾರ್ದು, ಎಲ್ಲ ಬೆಳೆನ ಹಾಕ್ಬೇಕು ಅಂತ ಅವರು ಎಲ್ಲ ಕಡೆದು ಕೇಳಿದ್ರೆ ರೈತರು ಆ ತರ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಸಲ. ಕೆಲವೊಂದು ಕಡೆ ಕೃಷಿ ಇಲಾಖೆಯಿಂದ ಅಂದ್ರೆ ಕೆಲವೊಂದು ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಒಂದು ಅಕ್ಕಡಿ ಬೆಳೆಗಳನ್ನ ಹೆಚ್ಚಾಗಿ ಬೆಳೀಲಿ ಅಂತೇಳಿ ಅಂದ್ರೆ ಪುಕ್ಕಟೆಯಾಗಿ ಈ ಒಂದು ತೊಗರಿ ಬೀಜಗಳನ್ನ ಕೊಟ್ಟಿರೋದನ್ನ ನಾವು ನೋಡಿದ್ವಿ. ಅಂತ ಒಂದು ಪದ್ಧತಿ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯೊಳಗಡೆ ಯಾವ್ದಾದ್ರೂ ಗ್ರಾಮಕ್ಕೆ ಅಂದ್ರೆ ತೊಗರಿ ಬಿತ್ತನೆ ಬೀಜಗಳನ್ನ ಏನಾದ್ರೂ ಆತರ ಫ್ರೀ ಕೊಟ್ಟಿದ್ರೆ? ಕೊಟ್ಟಿದ್ದೀವಿ, ಎಲ್ಲ ಗ್ರಾಮಕ್ಕೂ ಕೊಟ್ಟಿದ್ದೀವಿ. ನಾಯಕಟ್ಟಿ ಹೋಬಳಿಯಲ್ಲಿ ಎಲ್ಲ ಗ್ರಾಮಕ್ಕೂ ಕೊಟ್ಟಿದ್ದೀವಿ. ಅದರಲ್ಲಿ ಗೌರಿಪುರ ಮತ್ತೆ ಎಲ್ಲ ಇಂಥವು ಗ್ರಾಮ ಅಂತ ಎಲ್ಲ ಗ್ರಾಮಕ್ಕೂ ಕೂಡ ಕೊಟ್ಟಿದ್ದೀವಿ. ಬೇರೆ ಬೆಳೆ ಇಲ್ಲದೆ ಬರೀ ತೊಗರಿನ ಹಾಕಿರೋರು ಬಹಳ ಜನ ಇದ್ದಾರೆ. ಇನ್ನು ಅಕ್ಕಪಕ್ಕದಲ್ಲಿರೋಂಥ ರೈತರು ಕೂಡ ನಾವು ನೋಡಿ ನಾವು ಶೇಂಗಾ ಹಾಕಿ ನಮಗೇನು ಸಿಕ್ಕಿಲ್ಲ ಈ ಸಲ, ಮುಂದಿನ ಸಲ ನಾವು ತೊಗರಿ ಬೀಜನ ಹಾಕೋಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಲ ನಾವು ಫ್ರೀಯಾಗಿ TS3R ಬೀಜನ ನಾವು ಫ್ರೀಯಾಗಿ ತರಿಸ್ಕೊಟ್ಟಿದ್ವಿ. ಎಲ್ಲರೂ ರೈತರು ತಗೊಂಡೋಗಿ ಶೇಂಗಾ ಜೊತೆಗೂ ಹಾಕೊಂಡಿದ್ದಾರೆ, ಕೆಲವರು ರಾಗಿ ಜೊತೆಗೆ ಹಾಕೊಂಡಿದ್ದಾರೆ, ಕೆಲವರು ನವಣೆ ಜೊತೆಗೆ ಹಾಕೊಂಡಿದ್ದಾರೆ, ಕೆಲವರು ಬರೇ ತೊಗರಿನೇ ಬಿತ್ತಿದ್ದಾರೆ. ಆ ತರ ಈ ಭಾಗದಲ್ಲಿ ನಮಗೆ TS3R ಬಹಳ ಸೂಕ್ತ ಅಂತ ಅನಿಸ್ತಿದೆ. ಅಂದ್ರೆ ನಾವು ಕಡೆ ನೋಡಿದಾಗ ಅದು ಚಿಕ್ಕದಿದ್ರು ಅಂದ್ರೆ ಚೆನ್ನಾಗಿರುತ್ತೆ, ಕ್ರಾಪುನು ಬಹಳ ಚೆನ್ನಾಗಿರುತ್ತೆ, ಮತ್ತೆ ಹೂವು ಕಾಯಿ ಚೆನ್ನಾಗಿ ಹಿಡಿಯುತ್ತೆ, ಬೇಗನೆ ಬಲಿಯುತ್ತೆ, ಬೇಗನೆ ಬರುವಂತ ಕ್ರಾಪ್ ಅದು, ಚೆನ್ನಾಗಿರುತ್ತೆ. ರೈತರು ಕೂಡ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ಈಗ ಮೊದಲೆಲ್ಲ ನಿಮ್ಮ ಕೃಷಿ ಇಲಾಖೆಯಿಂದ BRG2 BRG5 ಸಲಹೆ ಮಾಡ್ತಾ ಇದ್ರಿ, ಈ ಒಂದು ತಳಿಯ ತೊಗರಿಯನ್ನ ಹೆಚ್ಚಾಗಿ ನಮ್ಮ ರೈತರು ಬೆಳೀರಿ ಅಂತ, ಯಾಕೆ ಆ ಒಂದು ತಳಿಗಳಿಗೆ ಇವತ್ತು ಹೆಚ್ಚು ನೀವು ಆದ್ಯತೆ ಕೊಡ್ತಾ ಇಲ್ಲ? ಯಾಕಂದ್ರೆ ಈಗ BRG2 ಸ್ವಲ್ಪ ಅದು ಹೈಟ್ ಆಗಿ ಬೆಳೆಯುತ್ತೆ, ಕಾಯಿ ಹೂವು ಸ್ವಲ್ಪ ಕಮ್ಮಿ. ಅಂದ್ರೆ TS3R ಸ್ವಲ್ಪ ಕಾಯಿ ಹೂವು ಚೆನ್ನಾಗಿ ಹಿಡಿಯುತ್ತೆ. ಇದು ಇದಕ್ಕೆ ಸ್ವಲ್ಪ ನೀರ್ ಬೇಕಾಗುತ್ತೆ BRG2. ಅಂದ್ರೆ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನಾವು ಮಳೆಗೆ ತಕ್ಕಂತೆ ನಾವು ಬೆಳೆಗಳನ್ನ ಹಾಕೋಬೇಕಾಗುತ್ತೆ. ಹಂಗಾಗಿ ನಮಗೆ TS3R ಇದ್ರೆ ಪ್ರದೇಶಕ್ಕೆ ಒಳ್ಳೆ ಸೂಕ್ತ ಅಂತ ನಾವು ಅನ್ಕೊಂಡಿದೀವಿ. ಈಗ ನೀವು ಒಂದು ಮಾತಾಡಿದ್ರ, ಈ ಭಾಗದಲ್ಲಿ ತೊಗರಿ ಬೆಳೆಗೆ ಸಾಕಷ್ಟು ಮಳೆ ಬಂದು ರೋಗ ಬಂತು, ಕಾಯಿವೆಲ್ಲ ಕಾಳೊಳಗೆಲ್ಲ ಕೆಟ್ಟು ಅವು ಅಂದರೆ ರೋಗಕ್ಕೆ ಕೀಟಗಳಿಗೆ ತುತ್ತಾದವು ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ನೀವು ರೈತರಿಗೆ ಸಾಕಷ್ಟು ನಿಮ್ಮ ಇಲಾಖೆಯಿಂದ ಏನಾದರೂ ಕೀಟನಾಶಕಗಳನ್ನ ಒದಗಿಸಿ ಅಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಲಿಲ್ವಾ? ನಮ್ಮ ಇಲಾಖೆಯಿಂದ ಬಲೆ ಅವೆಲ್ಲ ಕೊಟ್ಟಿದ್ದೀವಿ, ಮತ್ತೆ ಔಷಧಿಗಳೆಲ್ಲ ಕೊಟ್ಟಿದ್ದೀವಿ, ಆದ್ರೂ ಕೂಡ ಅದು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಅಷ್ಟು, ಯಾಕಂದ್ರೆ ಮಳೆಯಿಂದ ಆ ತರ ಆಗಿದೆ ಈ ಸಲ. ಈಗ 1 ವರ್ಷ 2 ವರ್ಷ ನೋಡಿದ್ರೆ ಇಲ್ಲಿ ಮಳೆಗಾಲ ಚೆನ್ನಾಗಿದೆ, ಅಂದ್ರೆ ಇದೆಲ್ಲ ಸಾಕಷ್ಟು ಮಳೆ ಕಡಿಮೆ ಬೀಳುವಂತ ಒಂದು ಪ್ರದೇಶ ಇಲ್ಲಿ. ಅಂದ್ರೆ ಈ ಭಾಗಕ್ಕೆ ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚಾಗಿ ಬೆಳೀರಿ ಅಂತ ರೈತರಿಗೆ ನೀವು ಏನಾದರೂ ಅವರಿಗೆ ತಿಳಿ ಹೇಳಿ ಈ ನಿಟ್ಟಿನಲ್ಲಿ ಏನಾದರೂ ಹೆಚ್ಚು ಹೆಚ್ಚು ಆದ್ಯತೆ ಕೊಡ್ತೀರಾ ಈ ಒಂದು ಸಿರಿಧಾನ್ಯ ಬೆಳೆಯಕ್ಕೆ? ನಾವು NFSM ಸ್ಕೀಮಲ್ಲಿ ಅವರಿಗೆಲ್ಲ ಹೇಳ್ತೀವಿ, ಇದು ಸಿರಿಧಾನ್ಯನ ಹಾಕ್ರಿ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಹೇಳಿದೀವಿ. ಆದ್ರೂ ಕೆಲವ್ರು ಹಾಕ್ತಾರೆ. ಈಗ ಅವ್ರೇನಂತಾರೆ, ಈಗ ನಾವು ಮಳೆನೇ ಸ್ವಲ್ಪ ಅಭಾವ ಇದೆ, ಕಡಿಮೆ ಇದೆ, ಈ ಸಲನೂ ಬಹಳ ಜನ ಸಿರಿಧಾನ್ಯ ಹಾಕಿದ್ರು, ಮಳೆ ಕೈ ಕೊಟ್ಟಿರೋದಕ್ಕೆ ಕೆಲವು ಸಿರಿಧಾನ್ಯಗಳು ಎಲ್ಲ ಒಣಗೋಗ್ಬಿಟ್ವು, ಅದನ್ನ ನಾವು ಕೂಡ ಕಣ್ಣಿಂದ ನೋಡಿದೀವಿ. ಹಂಗಾಗಿ ಅವರು ಈ ಕಡೆ ರೈತರು ಸಿರಿಧಾನ್ಯ ಬೆಳೆಯೋದಕ್ಕೆ ಬಹಳ ಒತ್ತು ಕೊಡ್ತಾರೆ. ಅಂದ್ರೆ ಅವ್ರಿಗೆ ಏನಂದ್ರೆ ಕರೆಕ್ಟ್ ಟೈಮಿಗೆ ಸ್ವಲ್ಪ ಮಳೆ ಬೇಕು, ಮಳೆ ಇಲ್ಲ ಅಂದ್ರೆ ಪಾಪ ಅವ್ರೇನ್ ಮಾಡಕ್ ಆಗಲ್ಲ. ಆ ತರ ಇದೆ ಅಂದ್ರೆ ಈ ಕಡೆ ಬಹಳ ಜನರು ಸಿರಿಧಾನ್ಯನ ಹಾಕ್ತಾರೆ ಜನ. ಈಗ ಅಲ್ಪ ಸ್ವಲ್ಪ ಜನ ರೈತರು ಈ ಸಿರಿಧಾನ್ಯಗಳನ್ನ ಬೆಳೆದ್ರು ಸಹ ಮುಂದೆ ಕಟಾವಿನ ಹಂತದಲ್ಲಿ ಅವನ್ನ ಒಕ್ಕಣೆ ಮಾಡುವಂತದಲ್ಲಿ ಸಾಕಷ್ಟು ನಿಮಗೆ ಖರ್ಚು ಅಂತ ಹೇಳ್ತಾರೆ. ಅಂದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಕೃಷಿ ಇಲಾಖೆಯಿಂದ ಏನಾದರೂ ಯಂತ್ರಗಳನ್ನ ಒದಿಸಿಕೊಡುವಲ್ಲಿ ಏನಾದರೂ ಇಲ್ಲಿ ಆಸಕ್ತಿ ತೋರಿಸಿದ್ರೆ? ಅದೇ ನಮ್ಮ ಕೃಷಿ ಯಂತ್ರ ದಾರಿಯಲ್ಲಿ ಅವರಿಗೆ ಕಟಾವು ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಎಲ್ಲ ಕಡೆಯೂ ಅವರಿಗೆ ಕೃಷಿ ಯಂತ್ರ ದಾರಿ ಕಟಾವು ಮಾಡೋಕ್ಕೆ ಒಂದು ಮಿಷಿನ್ ಬಂದಿದೆ, ಅದ್ರ ಮುಖಾಂತರ ಅವರು ಕಟಾವು ಮಾಡೋಕ್ಕೆ ಒತ್ಕೊಡ್ತಾರೆ. ಅಂದರೆ ನಮ್ಮ ಕಡೆ ಸಿರಿಧಾನ್ಯ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಅವನ್ನ ನಾವು ತರಿಸಿಕೊಡ್ಬೋದು ಅವ್ರನ್ನ. ಈಗ ಸಿರಿಧಾನ್ಯಗಳು ಜಾಸ್ತಿ ಪ್ರಮಾಣ ಬೆಳಿಬೇಕು ಅಂತಂದ್ರೆ ನಿಮ್ಮ ಪಾತ್ರ ಸಾಕಷ್ಟು ಇರಬೇಕಾಗುತ್ತೆ. ಅದೇ ನಾವು ಹೇಳ್ತಿದೀವಿ ಅವರಿಗೆಲ್ಲ ಒತ್ತು ಕೊಟ್ಟು ಹೇಳ್ತಾ ಇದೀವಿ ರೈತರಿಗೆಲ್ಲ. ಅಂದ್ರೆ ಈ ಕಡೆ ಮಳೆ ಕಡಿಮೆ ಇರೋದ್ರಿಂದ ಸಿರಿಧಾನ್ಯ ಬೆಳೆಗಳಾಕಿದ್ರೆ ನಾವು ಸ್ವಲ್ಪ ಇದಾಗ್ಬೋದು, ನಾವು ಅಲ್ಲದೆ ನಮ್ಮ ಸುತ್ತಮುತ್ತಲಿರುವಂತ ಜನರಿಗೂ ಕೂಡ ಅದರಿಂದ ಒಳ್ಳೆ ಇದಾಗ್ಬೋದು. ಮತ್ತೆ ಈಗ ಬೇರೆ ಬೆಳೆ ಹಾಕಿ ಕೈ ಸುಟ್ಕೋಗಿಂತ ಸ್ವಲ್ಪ ಈ ಸಿರಿಧಾನ್ಯ ಬೆಳೆ ಅಂತ ಹಾಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಉಪಯೋಗ ಆಗುತ್ತೆ. ಮತ್ತೆ ಅಕ್ಕಪಕ್ಕದಲ್ಲಿರೋ ನಮ್ಮ ರೈತ ಬಾಂಧವರು ಕೂಡ ನಾವು ಸೇವನೆ ಮಾಡೋದ್ರಿಂದ ಅವರು ಕೂಡ ನೋಡಿ ಅದನ್ನ ಉಪಯೋಗಿಸ್ಬೋದು. ಆ ತರ ಮಾಡ್ಕೊಳ್ಳಕ್ಕೆ ಈ ಕಡೆ ಎಲ್ಲ ರೈತರಿಗೂ ಕೂಡ ನಾವು ಸಿರಿಧಾನ್ಯಕ್ಕೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದೀವಿ. ಅಂದ್ರೆ ಹೆಚ್ಚಂದ ಖರ್ಚೇನ್ ಬರಲ್ಲ ಸಿರಿಧಾನ್ಯ ಬೆಳೆ? ಸಿರಿಧಾನ್ಯ ಬೆಳೆಗೆ ಹೆಚ್ಚಿನ ಖರ್ಚೇನ್ ಬರಲ್ಲ. ಅದು ಫಸ್ಟ್ ಬಿತ್ತನೆ ಮಾಡಬೇಕಾದ್ರೆ ಸ್ವಲ್ಪ ಬಿತ್ತನೆ ಮಾಡಿಸುವ ಟೈಮಲ್ಲಿ ಸ್ವಲ್ಪ ಖರ್ಚು ಬರುತ್ತೆ. ಒಂದೆರಡು ಸಲ ಎಡೆ ಕುಂಟೆ ತೆಗೆದ್ಬಿಟ್ರೆ ಅದರಲ್ಲಿ ಕಳೆ ಅಷ್ಟೊಂದು ಇರಲ್ಲ, ಕಟಾವಿಗೆ ಬಂದ್ಬಿಡುತ್ತೆ. ಅಂದ್ರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾರ ಅಂತ ಹೇಳಿದ್ರೆ ಸಿರಿಧಾನ್ಯಗಳನ್ನ ಬೆಳೆದಂತ ಸಿರಿಧಾನ್ಯಗಳನ್ನ ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಮಾರಾಟ ಮಾಡಿದ್ರೆ ಒಳ್ಳೆಯ ಲಾಭ ಬರುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಯಾವ ರೀತಿ ಅವ್ರಿಗೆ ಸಲಹೆ ಕೊಡ್ತೀರಾ? ಯಾವ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ಅವರು ಕೊಯ್ಲು ಮಾಡ್ಬೇಕಾದ್ರೆ ಇದು ಸೀಡ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ಕಲ್ಲು ಮುಳ್ಳು ಮತ್ತೆ ಅದರಲ್ಲಿ ಏನು ಕಸ ಕಡ್ಡಿ ಇಲ್ದಂಗೆ ಶೇಖರಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಅವರು ಒಂದೊಂದು ಗುಂಪಲ್ಲಿ CIG FIG ಅಂತ ಮಾಡ್ಕೊಂಡಿರ್ತಾರೆ. ಗುಂಪಿನ ಮುಖಾಂತರವಾಗಿ ಸಿರಿಧಾನ್ಯನೆಲ್ಲ ಅವರು ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅವು ಪ್ಯಾಕೆಟ್ ರೂಪದಲ್ಲಿ ಮಾಡ್ಕೊಂಡು ಅದನ್ನ ಮಾರಾಟ ಮಾಡಬಹುದು ಅಂತ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಅಂದ್ರೆ ನವಣೆಯಲ್ಲಿ ನವಣೆ ಅಕ್ಕಿಯಾಗಿ, ಸಾವೆಯಲ್ಲಿ ಸಾವೆ ಅಕ್ಕಿಯಾಗಿ, ರಾಗಿಯಲ್ಲಿ ರಾಗಿ ಹಿಟ್ಟಾಗಿ ಈ ತರ ಮೌಲ್ಯವರ್ಧಿತ ಉತ್ಪನ್ನವಾಗಿ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಅಧಿಕ ಲಾಭ ಕಾಣಬಹುದು ಅಂತ ಕಾಣಬಹುದು. ಅವರು ಆ ತರ ಎಲ್ಲ ಪ್ರೋತ್ಸಾಹ ಹೇಳ್ತಾ ಇದೀವಿ. ಈಗೆಲ್ಲ ಬೇಸಿಗೆ ಬರ್ತಾ ಇದೆ ಮೇಡಮ್, ಈಗ ನಮ್ಮ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಈಗೆಲ್ಲ ಮಣ್ಣು ಪರೀಕ್ಷೆ ಮಾಡಿಸಿ ಈ ನಿಟ್ಟಿನಲ್ಲಿ? ಬೇಸಿಗೆ ಕಾಲದಲ್ಲಿ ಅವರಿಗೆ ಮಣ್ಣು ಮಾದರಿಯನ್ನು ತೆಗೆಯೋದಕ್ಕೆ ನಾವು ಕೂಡ ಹೋಗ್ತೀವಿ. ನಮ್ಮ ಇಲಾಖೆಯಿಂದ ಎಲ್ಲ ಕೂಡ ಒಂದು ಮಾದರಿ ಗ್ರಾಮವನ್ನಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಗ್ರಾಮದಲ್ಲಿ ಒಂದು 200-300 ಜನ ರೈತರು ಬರ್ತಾರೆ. ಅಂಥ ಜನರು ಹೊಲದಲ್ಲಿ ನಮ್ಮ ಟೆಕ್ನಿಕಲ್ ಪ್ರಮೋಟರ್ಸನ್ನು ಕಳಿಸ್ಬಿಟ್ಟು ಅವರಿಗೆ GPS ಮುಖಾಂತರ ನಾವು ಸಾಯಿಲ್ ಹೆಲ್ತನ್ನು ಮಾಡ್ತೀವಿ. ಅಂದರೆ ಒಂದು ಹೊಲದಲ್ಲಿ ಒಂದು 5 ಜಾಗದಲ್ಲಿ ಅಂದರೆ ಅಲ್ಲಿ ದಾರಿ ಹೋಗುವಂಥ ಜಾಗದಲ್ಲಿ, ಬದುಗಳಿರೋವಂಥ ಜಾಗದಲ್ಲಿ, ಮರಗಳಿರೋವಂಥ ಜಾಗದಲ್ಲಿ, ಮತ್ತೆ ಕಸಗುಂಡಿ ಇರುವಂಥ ಜಾಗದಲ್ಲಿ ನಾವು ಮಣ್ಣನ್ನು ತೆಗೆಯಲ್ಲ. ಅಂದರೆ ಒಂದು ಜಿಗ್ಜಾಕಾರದಲ್ಲಿ ತೆಗೆದ್ಬಿಟ್ಟು ಅದನ್ನು V ಆಕಾರದಲ್ಲಿ ಇದು ಮಾಡಿಬಿಟ್ಟು ಅದನ್ನು ಮಣ್ಣನ್ನು ಒಂದು 5 ಕಡೆ ತಗೊಳ್ತೀವಿ. 5 ಕಡೆನೂ ತೆಗೆದಿದ್ದ ಮಣ್ಣನ್ನು ಒಂದು ಕಡೆ ಇದು ಮಾಡಿ ಅದರಲ್ಲಿ 4 ಭಾಗ ಮಾಡಿಬಿಟ್ಟು ಅದರಲ್ಲಿ 2 ಭಾಗ ತೆಗೆದ್ಬಿಟ್ಟು ಇನ್ನೆರಡು ಭಾಗದಲ್ಲಿ ಮತ್ತೆ ಇನ್ನೊಂದ್ಸಲ 4 ಭಾಗ ಮಾಡಿ ಅದರಲ್ಲಿ 2 ಭಾಗ ಮಾತ್ರ ತಗೊಂಡು ಅದನ್ನು ಅದರಲ್ಲಿ ಇರೋವಂಥ ಕಡ್ಡಿನೆಲ್ಲ ತೆಗೆದ್ಬಿಟ್ಟು ಪ್ಯಾಕ್ ಮಾಡಿ ಕ್ಲೀನಾಗಿ ಲ್ಯಾಬಿಗೆ ಕಳಿಸಿ ಲ್ಯಾಬಿಂದ ಮತ್ತೆ ಅವರಿಗೆ ಏನು ಅದರಲ್ಲಿ ಮಾಹಿತಿ ಏನು ಪೋಷಕಾಂಶ ಕಡಿಮೆ ಇದೆಯೋ ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತೀವಿ. ಈ ಥರ ನಿಮ್ಮ ಹೊಲದಲ್ಲಿ ಜಿಂಕು, ಜಿಪ್ಸಮ್ಮು, ಬೋರಾನು, ಮತ್ತು ಗಂಧಕ, ರಂಜಕ, ಕ್ಯಾಲ್ಸಿಯಮು, ಮ್ಯಾಗ್ನೀಷಿಯಮು, ಪೊಟ್ಯಾಶು ಏನೇನು ಕಡಿಮೆ ಇದೆ ಅದನ್ನ ನೀವು ಹಾಕೊಳ್ರಿ ಅಂತ ಅದ್ರ ಮುಖಾಂತರ ನಾವು ರೈತರಿಗೆ ಮಾಹಿತಿ ನೀಡ್ತೀವಿ. ಅಂದ್ರೆ ಸಾಕಷ್ಟು ಜನ ರೈತರು ಮಣ್ಣು ಪರೀಕ್ಷೆಗೆ ಮುಂದೆ ಬರ್ತಾರೆ? ಬರ್ತಾರೆ ಸರ್, ಎಲ್ಲರು ಇಲ್ಲಿ ಬಂದು ಕೇಳ್ತಾರೆ ನಾವು ಮಣ್ಣು ಪರೀಕ್ಷೆ ಟೆಸ್ಟ್ ಮಾಡಿಸ್ಬೇಕು ಎಲ್ಲಿ ಹೋಗ್ಬೇಕು ಅಂತ. ನಾವು ನಮ್ಮ ಚಿತ್ರದುರ್ಗ IIT ಮಾಡಿಸ್ರಿ, ನಿಮ್ಮ ಮಣ್ಣನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ನೀವು ಲ್ಯಾಬ್ರಿಗೆ ಕೊಟ್ಟರೆ ಅದರಲ್ಲಿ ಏನಿದೆ ಕೊರತೆ ಅಂತ ಅವರು ಎಲ್ಲ ಹೇಳ್ತಾರೆ ಅಂತ ಹೇಳಿದ್ದೀವಿ ಸಾಕಷ್ಟು ಜನ ರೈತರಿಗೆ. ಈಗ ಯಾವುದೇ ಒಂದು ಬೆಳೆ ಉತ್ತಮವಾದ ಒಂದು ಇಳುವರಿ ಬರಬೇಕಂತಂದ್ರೆ ಇವತ್ತು ಆಹಾರ ಧಾನ್ಯಗಳ ಬೆಳೆ ಆಗಿರ್ಬೋದು, ಎಣ್ಣೆಕಾಳು ಬೆಳೆ ಆಗಿರ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಇವತ್ತು ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಭೂಮಿಯಲ್ಲಿ ಸಮತೋಲನವಾಗಿ ಫಲವತ್ತತೆ ಕಾಪಾಡಿಕೊಂಡು ಬೆಳೆ ಚೆನ್ನಾಗಿ ಇಳುವರಿ ಬರ್ತವೆ. ಈ ಲಘು ಪೋಷಕಾಂಶಗಳು ಅಂತಂದ್ರೆ ನೀವು ನಿಮ್ಮ ಇಲಾಖೆಯಿಂದ ಏನೇನು ಒದಗಿಸ್ಕೊಡ್ತೀರಾ ನಮ್ಮ ರೈತರಿಗೆ? ಲಘು ಪೋಷಕಾಂಶಗಳಂದ್ರೆ ನಮ್ಮಲ್ಲಿ ಇದು ಜಿಪ್ಸಮ್ ಬರುತ್ತೆ, ಜಿಂಕ್ ಬರುತ್ತೆ, ಬೋರಾನ್ ಬರುತ್ತೆ, ಮತ್ತೆ ಎಮ್ಎನ್ ಮಿಕ್ಸ್ಚರ್ ಪೌಡ್ರ್ ಒಂದು ಬರುತ್ತೆ, ಅದನ್ನೆಲ್ಲ ಕೊಡ್ತೀವಿ. ಮತ್ತೆ ಅವರು ಈಗ ಕೆಲವು ರೈತರು ಏನ್ ಮಾಡ್ತಾರೆ, ಸುಮ್ಮನೆ ಡಿ ಎ ಪಿ ಯೂರಿಯಾ ಅವನ್ನೇ ಯೂಸ್ ಮಾಡ್ತಾರೆ, 10-20-20 ಅಂತ ಅದನ್ನೇ ಹಾಕ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಅವರು ಕೆಲವು ಈಗ ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ಬಿಟ್ಟಿದೆ, ಅವ್ರು ಯಾರು ಹಾಕ್ತಾನೆ ಇಲ್ಲ. ಹಂಗಾಗಿ ಇದ್ರ ಜೊತೆಗೆ ಸ್ವಲ್ಪ ಜಿಂಕು, ಬೋರಾನು, ಜಿಪ್ಸಮು ಅದನ್ನ ಹಾಕಿದ್ರೆ ಸ್ವಲ್ಪ ಇಳುವರಿನು ಚೆನ್ನಾಗಿ ಬರುತ್ತೆ. ಕೆಲವರು ರೈತರು ಬಂದು ತಗೊಂಡೋಗ್ತಾರೆ, ಕೆಲವ್ರು ರೈತರು ತಗೊಂಡೋಗೋದೇ ಇಲ್ಲ. ನಾವ್ ಹೇಳಿದ್ರು ಕೂಡ ಇಷ್ಟ ಹಾಕ್ರಪ್ಪ ಒಂದ್ ಎಕರೆಗೆ ತಗೊಂಡೋಗಿ, ಜಿಂಕ್ ಹಾಕಿದ್ರೆ ಒಳ್ಳೇದು, ಜಿಪ್ಸಮ್ ಹಾಕಿದ್ರೆ ಒಳ್ಳೇದು, ಪೊಟಾಷ್ ಹಾಕಿದ್ರೆ ಒಳ್ಳೇದು ಅಂತ ನಾವು ಎಷ್ಟೋ ಸಲಹೆ ಕೊಡ್ತೀವಿ. ಅದೇ ಕೆಲವು ರೈತರು ಫಾಲೋಅಪ್ ಮಾಡ್ತಿದ್ದಾರೆ. ಈ ಕಡೆ ಈಗ ಸಾಕಷ್ಟು ಜನ ರೈತರು ಸಾರಜನಕ, ರಂಜಕ, ಪೊಟಾಷ್ ಇವನ್ನೆಲ್ಲ ಕೊಡ್ತಾ ಇದಾರೆ, ಜಿಪ್ಸಮ್ ಈ ಏನು ಲಘು ಪೋಷಕಾಂಶಗಳು ಅಧಿಕವಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ತಮ್ಮ ಒಂದು ಕೃಷಿಯಲ್ಲಿ ಬಳಕೆನೆ ಮಾಡ್ತಾ ಇಲ್ಲ ಸಾಕಷ್ಟು ಜನ ರೈತರು ಅಂತ ಹೇಳಿದ್ರಲ್ಲ, ನೀವು ಸಾಕಷ್ಟು ಪ್ರಚಾರದಲ್ಲಿ ತೊಡಗಬೇಕಾಗುತ್ತೆ ನಿಮ್ಮ ಇಲಾಖೆ ಅಂದ್ರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ನಾವು ಪ್ರಚಾರ ಎಲ್ಲ ಕಡೆನು ಕೊಡ್ತಾ ಇದೀವಿ, ಜಿಪ್ಸಮು, ಜಿಂಕು, ಬೋರಾಕ್ಸು ತಗೊಂಡೋಗ್ರಿ ಅಂತ. ಕೆಲವರು ಬಹಳ ಜನ ಬರ್ತಿದ್ದಾರೆ, ಮೊದ್ಲಂತೂ ಅಷ್ಟು ಜನ ಬರ್ತಿರ್ಲಿಲ್ಲ, ಈಗ ಅವರೇ ನಮಗೆ ಇಂಥ ಬೆಳೆಗೆ ಈಗ ನಾವು ಶೇಂಗಾ, ಕೆಲವರು ಒಬ್ರು ರೈತರು ಹಾಕ್ಬರ್ತಾರೆ, ನಾವು ಶೇಂಗಾ ಹಾಕಿದ್ದೀವಿ, ನಮಗೆ ಜಿಪ್ಸಮ್ ಕೊಡ್ರಿ, ಬೋರಾಕ್ಸ್ ಕೊಡ್ರಿ, ಜಿಂಕ್ ಕೊಡ್ರಿ, ನಮಗೆ ಭಾಳ ಚೆನ್ನಾಗಾಗಿದೆ, ಕಾಯಿ ಎಲ್ಲ ಶೇಂಗಾ ಕಾಯಿ ಬೀಜ ದಷ್ಟು ಪುಷ್ಟವಾಗಿ ಬರ್ತೈತೆ, ಎಣ್ಣೆ ಕಾಳಿನ ಅಂಶ ಜಾಸ್ತಿ ಬರ್ತಾ ಇದೆ ಅಂತ ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಈಗ ಲಘು ಪೋಷಕಾಂಶಗಳನ್ನ ಅಂದ್ರೆ ಬೆಳೆ ಬಿತ್ತನೆಗೆ ಪೂರ್ವ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಬೆಳೆ ಹಾಕಿ ಮೇಲೆ ಇದನ್ನ ಲಘು ಪೋಷಕಾಂಶ ಬೆಳೆಗಳಿಗೆ ಕೊಟ್ಟರೆ ಉತ್ತಮ ಅಂತ ಹೇಳ್ತೀರಾ? ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾದ್ರೆ ಅದ್ರ ಜೊತೆಗೆ ಜಿಪ್ಸಮ್ ಅನ್ನ ಒಂದ್ಸಲ ಕೊಡ್ಬೇಕು. ಆಮೇಲೆ ಬಿತ್ತನೆ ಮಾಡಿ ಆದ್ಮೇಲೆ ನಾವು ಕಳೆ ತೆಗೆಸ್ತೀವಲ್ಲ, ಶೇಂಗಾ ಆಗ್ಲಿ ಯಾವ್ದೇ ಕ್ರಾಪ್ ಆಗ್ಲಿ, ನಾವು ಕಳೆ ತೆಗೆಸಿದ್ಮೇಲೆ ಸ್ವಲ್ಪ ಸಾಯಿಲ್ ಲೂಸ್ ಆಗುತ್ತೆ, ಆವಾಗ ಜಿಪ್ಸಮ್ ಅನ್ನ ಕೊಟ್ರೆ ಅದು ಕೆಳಗಡೆ ಪದರಿನ ಅಂಶ ಲೂಸ್ ಆಗುತ್ತೆ, ಲೂಸ್ ಆದಾಗ ಅದು ನೀರಿನ ಅಂಶನ ಕ್ಲೀನ್ ಆಗಿ ಹೀರ್ಕೊಳ್ಳುತ್ತೆ, ಹೀರ್ಕೊಂಡು ಅದು ಬೆಳೆ ಕಾಳುಗಳಿಗೆ ಅದು ಹೋಗಿ ತಲುಪಿಸುತ್ತೆ, ಆವಾಗ ಕಾಳುಗಳು ಗಟ್ಟಿ ಆಗ್ತವೆ, ಸ್ವಲ್ಪ ಸೈಜುನು ಸ್ವಲ್ಪ ದಪ್ಪ ಆಗಿರುತ್ತೆ, ಚೆನ್ನಾಗಿರುತ್ತೆ, ಎಣ್ಣೆ ಅಂಶ ಇದ್ರೆ ಜಾಸ್ತಿ ಆಗುತ್ತೆ, ಮತ್ತೆ ಮಣ್ಣನ್ನು ಲೂಸ್ ಆಗುತ್ತೆ, ಯಾವುದೇ ಗೊಬ್ಬರ ಕೊಟ್ಟರು ಕೂಡ ಅದು ಅದಕ್ಕೆ ಶಕ್ತಿ ಕೊಡುವಂತ ಇದು ಬರುತ್ತದೆ. ಲಘು ಪೋಷಕಾಂಶಗಳು ಅಂದ್ರೆ ಅವನ್ನ ಮೇಲು ಗೊಬ್ಬರವಾಗಿನೂ ಸಹ ನಾವು ಬಳಸಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಳೆ ತೆಗೆದ್ಮೇಲೆ ಅಥವಾ ಎಡೆಕೊಂಟೆ ಹೊಡಿಬೇಕಾದ್ರೆ ಅದನ್ನ ಹಾಕಬಹುದು ಮೇಲು ಗೊಬ್ಬರವಾಗಿ. ಮೇಡಮ್, ಈ ಭಾಗದಲ್ಲಿ ಸಾಕಷ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ರೈತ ಮಹಿಳೆಯರು ಈಗ ಎರೆಹುಳು ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಂತ ಮಹಿಳಾ ಸಂಘಗಳಿಗೆ ಈಗ ಎರೆಹುಳು ಸಾಕಾಣಿಕೆ ಮಾಡಬೇಕು ಅಂದ್ರೆ ನಿಮ್ಮ ಇಲಾಖೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದೆ? ನಮ್ಮ ಇಲಾಖೆಯಿಂದ ಈಗ NREG ಅಂತ ಇದೆ, ಅದರಲ್ಲಿ ಅದ್ರ ಮುಖಾಂತರನೇ ಎಲ್ಲರಿಗೂ ಇದು ಮಾಡ್ತಿದ್ದೀವಿ. ಈಗ IFS ಸ್ಕೀಮ್ ಅಂತ ಇದೆ, ಅದರಲ್ಲಿ ರೈತರಿಗೆ ಈಗ ಅಂದರೆ ಈ ಸಲ ಬಂದಿದೆ, ಅದರಲ್ಲಿ ನಾವು ಅವರಿಗೆ ಕೃಷಿ ಹೊಂಡ ಮತ್ತು ಇದು ಎರೆಹುಳು ತೊಟ್ಟಿ, ಅಜೋಲಾ, ಮೀನು ಸಾಗಾಣಿಕೆ, ಜೇನು ಸಾಗಾಣಿಕೆ, ಮತ್ತು ಇದು ಪಶುಸಂಗೋಪನೆ ಅವೆಲ್ಲ ಈ ಸ್ಕೀಮಲ್ಲಿ ಕೊಡ್ತಾ ಇದ್ದೀವಿ. ಈಗ ಅಂದ್ರೆ ಈಗ ಏನ್ ಹೇಳಿದ್ರೆ ಈ ಯೋಜನೆಗಳ ಒಂದು ಲಾಭ ಪಡಿಬೇಕಂತಂದ್ರೆ ಅವರೆಲ್ಲ ನಿಮಗೆ ಅರ್ಜಿ ಕೊಡ್ಬೇಕಾಗುತ್ತೆ. ಅವರೆಲ್ಲ ನಮಗೆ ಅರ್ಜಿ ಕೊಡ್ಬೇಕು, ಅಂದ್ರೆ ಅದರಲ್ಲಿ ನಾವು ಆಸಕ್ತಿ ಇರುವಂತ ರೈತನ ಆರಿಸ್ಕೊಳ್ತೀವಿ ಫಸ್ಟ್. ಅವ್ರು ಯಾವ ತರ ಮಾಡ್ತಾರೋ ಅದನ್ನ ಬೇರೆ ರೈತರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಈ ತರ ಮಾಡಿದ್ದಾರೆ ಅಂತ ಅವರಿಗೆ ಕರ್ಕೊಂಡೋಗಿ ಅವರಿಗೆ ವಿಸಿಟ್ ಕೊಡಿಸ್ತೀವಿ, ಅವರಿಗೆ ಮನವರಿಕೆ ಮಾಡಿಸ್ತೀವಿ, ಈ ತರ ಮಾಡ್ಕೊಡ್ರಿ, ಈ ತರ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಡ್ರಿ ಅಂತ ಅವರಿಗೆ ಒಂದು ಮನದಟ್ಟಣೆಯನ್ನು ಮಾಡಿಸ್ತೀವಿ. ಈಗ ಅರಣ್ಯ ಸಸಿಗಳನ್ನ ಬೆಳೆಯಲಿಕ್ಕೆ ಏನಾದರೂ ನಿಮ್ಮ ಇಲಾಖೆ ಪ್ರೋತ್ಸಾಹ ಕೊಡ್ತಾ ಇದೆಯಾ ನಮ್ಮ ರೈತರಿಗೆ? ಅರಣ್ಯ ಇಲಾಖೆಯಿಂದ ಕೂಡ ನಮ್ಮ ಇಲಾಖೆಯಲ್ಲಿ ಪ್ರೋತ್ಸಾಹ ಇದೆ. ಈಗ ಕೃಷಿ ಹೊಂಡಗಳು ಮಾಡ್ಕೊಂಡಿರೋ ಜಾಗದಲ್ಲಿ ಅದ್ರ ಸುತ್ತಲೂ ಕೂಡ ಇದು ಸಸಿಗಳನ್ನ ನೆಟ್ಕೊಳ್ಳಿಕ್ಕೆ ಅವರಿಗೆ ಸಹಾಯಧನದಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ಬದುಗಳ ನಿರ್ಮಾಣದಲ್ಲಿ ಕೂಡ ಕೊಟ್ಟಿದ್ದಾರೆ ಈ ಸಲ. ಈಗ ಆತ್ಮ ಯೋಜನೆ ಅಂತ ಹೇಳಿದ್ರಿ ಒಂದು, ಈಗ ಆತ್ಮ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಮೇಡಮ್? ಅಂದ್ರೆ ಈಗ ನಮ್ಮ ಆತ್ಮ ಯೋಜನೆಯಲ್ಲಿ ಈಗ ರೈತರಿಗೆ ಹೊಸ ಹೊಸ ತಳಿಗಳ ಪರಿಚಯ ಮಾಡಿಕೊಡೋದು, ಅವರಿಗೆ ಯಾವ್ದಾದ್ರು ತಂತ್ರಜ್ಞಾನ ಇದ್ರೆ ಅವರಿಗೆ ಪರಿಚಯ ಮಾಡಿಕೊಡೋದು, ಮತ್ತೆ ಅದರಲ್ಲಿ ನಾವು ಈಗ ಬೇರೆ ಕಡೆಗೆ ಪ್ರವಾಸ ಕರ್ಕೊಂಡೋಗಿ ಅವರಿಗೆ ಅಲ್ಲಿ ಯಾವ ತರ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಇಲ್ಲಿನ ರೈತರನ್ನ ಕರ್ಕೊಂಡೋಗಿ ಅಲ್ಲಿ ವಿಸಿಟ್ ಕೊಟ್ಟು ಅವ್ರು ಯಾವ ತರ ಬಳಸ್ಕೊಂಡಿದ್ದಾರೆ, ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ, ಬೇಸಾಯದಲ್ಲಿ ಯಾವ ತರ ಚಟುವಟಿಕೆ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಅದನ್ನ ಪದ್ಧತಿಯಲ್ಲಿ ಅದನ್ನ ಸಮಗ್ರ ಪದ್ಧತಿಯಲ್ಲಿ ಕೃಷಿ ಬೆಳೆಯಲ್ಲಿ ಯಾವ ತರ ಅಳವಡಿಸ್ಕೊಂಡಿದ್ದಾರೆ ಅಂತ ಈ ಕಡೆನ ರೈತರನ್ನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ಕೋದು, ಒಳ್ಳೊಳ್ಳೆ ಟ್ರೈನಿಂಗ್ಗಳು ಅವರಿಗೆ ಕೊಡಿಸೋದು, ವ್ಯವಸಾಯದಲ್ಲಿ ಬೇಸಾಯ ಪದ್ಧತಿಯಲ್ಲಿ ಒಳ್ಳೊಳ್ಳೆ ಟ್ರೈನಿಂಗ್ಗಳು, ಮತ್ತು CIG FIG ಗ್ರೂಪ್ಗಳನ್ನು ಮಾಡ್ತೀವಿ. ಅಲ್ಲಿ ಹೆಣ್ಮಕ್ಳಿಗೆ ಅವರಿಗೆ ಏನಾದರೂ ಅವರು ಮಾಡುವಂಥ ಒಂದು ಸಂಘದಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆ ಇದ್ದರೆ ಅದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡೋದು, ಮತ್ತು ಇನ್ನು ಅವರಿಗೆ ಕೆಲವು ಕಡೆ ಪ್ರವಾಸಗಳನ್ನೆಲ್ಲ ಕರ್ಕೊಂಡೋಗಿ ಅವರಿಗೆ ಎಲ್ಲ ವಿಸಿಟ್ ಎಲ್ಲ ಕೊಡಿಸ್ತೀವಿ. ಆ ಥರ ಎಲ್ಲ ಇದೆ. ಒಟ್ಟಾರೆ ಸಮಗ್ರ ಕೃಷಿಯನ್ನ ನಮ್ಮ ರೈತರು ಅಳವಡಿಸಿಕೊಳ್ಳಿ ಅಂತೇಳಿ ಸಾಕಷ್ಟು ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಿಸ್ತೀವಿ. ಮತ್ತೆ ಬೇರೆ ಇಲಾಖೆಯಿಂದ ಕೂಡ ಅವರಿಗೆ ಇದಿರುತ್ತೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ, ಮೀನುಗಾರಿಕೆ, ಇವೆಲ್ಲ ಇಲಾಖೆಗಳಲ್ಲೂ ಕೂಡ ಅವ್ರನ್ನ ಅವ್ರಿಗೆ ಕರ್ಕೊಂಡೋಗ್ಬಿಟ್ಟು ಯಾವ ತರ ಮಾಡ್ಕೋಬೇಕು ಅಂತ ಅವರಿಗೆಲ್ಲ ತೋರಿಸ್ತೀವಿ. ಅಂದ್ರೆ ಎಲ್ಲಾ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಿಮ್ಮ ಕೃಷಿ ಇಲಾಖೆ ರೈತರಿಗೆ ಸಾಕಷ್ಟು ನೆರವು ನೀಡ್ತಾ ಇದೆ. ಮತ್ತೆ ಈಗ ಈ ತರನೇ ಬಹಳ ಯೋಜನೆಗಳು ಇದೆ. ಇನ್ನು ನಮ್ಮ ಇಲಾಖೆಯಲ್ಲಿ ತಾಟ್ಪಲ್ ಕೂಡ ಕೊಡ್ತೀವಿ ನಾವು ಸಬ್ಸಿಡಿ ದರದಲ್ಲಿ, ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ. ಎಲ್ಲ ರೈತರು ಕೂಡ ತಗೊಂಡೋಗಿ ಬಹಳ ಜನ ಬಳಸ್ಕೊಂಡಿದ್ದಾರೆ. ಅವರಿಗೆ ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅವರು FID ಅದನ್ನ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿನೇ ಕೊಡ್ಬೇಕಾಗುತ್ತೆ. ಆ ತರ ಅವ್ರಿಗೆ FID ರೈತರ ನೋಂದಣಿ ಸಂಖ್ಯೆ ಇರುತ್ತೆ, ಅದನ್ನ ನಾವು ತಗೊಂಡ್ಬಿಟ್ಟು ಅದರಲ್ಲಿ ನಾವು KKSAN ಅಂತ ಒಂದು ಆಪ್ ಇರುತ್ತೆ, ಆ ಆಪಲ್ಲಿ ಅವರಿಗೆ ಬೆನಿಫಿಷರಿಗೆ ನಾವು ಕೊಡ್ತೀವಿ. ಆ ಥರ ಇದೆ ಬೆನಿಫಿಟ್. ಮತ್ತು ಇನ್ನೊಂದು ಕ್ರಾಪ್ ಸರ್ವೆ, ಇದರಲ್ಲಿ ನಮ್ಮ ರೈತರು ಕೂಡ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತ. ಯಾವ ರೀತಿ ಆಸಕ್ತಿ ತೋರಿಸ್ಬೇಕು ಈ ಒಂದು ಕ್ರಾಪ್ ಸರ್ವೆಯಲ್ಲಿ? ಕ್ರಾಪ್ ಸರ್ವೆಯಲ್ಲಿ ಅಂದರೆ ಈಗ ನಾವು ಕೆಲವರು ರೈತರುಗಳು ಮಾಡ್ಕೊಳ್ತಾರೆ, ಅವರೇ ಮೊಬೈಲಲ್ಲೇ ಕ್ರಾಪ್ ಸರ್ವೆ ಇದು ಮಾಡ್ಕೊಳ್ತಾರೆ, ಸಮೀಕ್ಷೆ ಮಾಡ್ತಾರೆ. ಕೆಲವರು ರೈತರು ಮಾಡ್ಕೊಳ್ಳೋದೇ ಇಲ್ಲ, ಅದ್ರ ಬಗ್ಗೆ ಅವರಿಗೆ ಆಸಕ್ತಿ ಇದ್ರೂ ಕೂಡ ಕೆಲವರು ಮಾಡಲ್ಲ. ಅದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಏನು ಅದನ್ನ ಅವರೇ ಅವ್ರ ಮೊಬೈಲ್ನಿಂದನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನಾವು ಇಂಥ ಬೆಳೆ ಮಾಡಿದ್ವಿ, ಈ ಥರ ಇದೆ ಅಂತ ಅವರು ತೋರಿಸ್ಕೋಬಹುದು. ಈಗ ಬೆಳೆ ಸಮೀಕ್ಷೆ ಮಾಡಲಿಲ್ಲ ಅಂದ್ರೆ ಏನು ರೈತರಿಗೆ ನಷ್ಟ ಆಗುತ್ತೆ ಅಲ್ಲಿ? ಅವರು ಸಮೀಕ್ಷೆ ಮಾಡಲಿಲ್ಲ ಅಂದರೆ ನಮಗೆ ಅವ್ರು ಏನು ಹಾಕಿದ್ರು ಏನಂತ ನಮಗೆ ತಿಳಿಯಲ್ಲ, ಗೊತ್ತಾಗಲ್ಲ. ಯಾಕಂದರೆ ಕ್ರಾಪ್ ಸರ್ವೆ ಮಾಡಿದರೆ ಅವರು ಬರ್ತಾರೆ, ನಮಗೆ ಅದು ಕೊಡ್ರಿ ಇದು ಕೊಡ್ರಿ ನಮಗೆ ನಷ್ಟ ಆಗಿದೆ ಅಂತ ಬರ್ತಾರೆ. ಅವಾಗ ನಾವು ಏನಂತನೂ ಮಾಡೋಕೆ ಬರಲ್ಲ. ಅವ್ರು ಕ್ರಾಪ್ ಸರ್ವೆ ಮಾಡಲಿಲ್ಲ ಅಂದರೆ ನಮಗೇನು ಅದರಲ್ಲಿ ಹೇಳಕ್ಕೆ ಬರಲ್ಲ. ಆ ಥರ ಇದೆ. ಈಗ ಸರ್ಕಾರ ನಿಗದಿಪಡಿಸಿದ ಬೆಂಬಲ ಯೋಜನೆ ಅಡಿಯಲ್ಲಿ ನಾವು ಮಾರಾಟ ಮಾಡಬೇಕು ಅಂತಂದ್ರೆ ಈಗ ಬೆಳೆ ಸಮೀಕ್ಷೆ ಆಗಿರಲೇಬೇಕಾಗುತ್ತೆ. ಆಗಿರಲೇಬೇಕು. ಈಗ ಕಡಲೆ ಅವರು ಮಾರ್ಕೆಟಿಗೆ ತಗೊಂಡೋಗಿರ್ತಾರೆ, ಅವರು ಸರ್ಕಾರ ಇದು ನಿರ್ದಿಷ್ಟವಾದ ಬೆಲೆಗೆ ಅದನ್ನು ಮಾರಾಟ ಮಾಡಬೇಕಂದ್ರೆ ಅವರು ಕ್ರಾಪ್ ಸರ್ವೆ ಮಾಡಿಸಿರ್ಬೇಕು. ಅದರಲ್ಲಿ ಇದ್ರೆ ಅವ್ರಿಗೆ ಮಾಡಕ್ಕೆ ಬರುತ್ತೆ, ಇಲ್ಲ ಅಂದರೆ ಮಾಡಕ್ಕೆ ಬರಲ್ಲ. ಈಗ ಬೆಳೆ ಸಮೀಕ್ಷೆ ಇಲ್ಲ ಅಂದ್ರೆ ಅಲ್ಲಿ ನಮೂದಾಗಿರಲ್ಲ, ನಮೂದಿ ಆಗಿರಲ್ಲ ಅದರಲ್ಲಿ. ಆ ಥರ ಮಾಡಿಸಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತ. ಒಳ್ಳೆಯದು ಮೇಡಮ್. ಇಲ್ಲೇ ತನಕ ಕೃಷಿ ಇಲಾಖೆಯ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಆತ್ಮ ಯೋಜನೆಯಲ್ಲಿ ತಾಂತ್ರಿಕ ಸಹಾಯಕ ವ್ಯವಸ್ಥಾಪಕರಾದ BR ಗಂಗಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇದುವರೆಗೂ ಇವರನ್ನು ಸಂದರ್ಶನ ಮಾಡಿದವರು UM ಮರುಳಸಿದ್ದೇಶ್. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಂಧುವರೇ, ಇದೀಗ ಕಿಸಾನ್ವಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನು ಆಲಿಸೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 4,603 ರೂಪಾಯಿ, ಹತ್ತಿ 7,768 ರೂಪಾಯಿಗಳು, ಹುರುಳಿಕಾಳು 2,856 3,156 ರೂಪಾಯಿ, ಮೆಕ್ಕೆಜೋಳ 1,989 2,079 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಅಪಿ 45,219 ರೂಪಾಯಿಗಳಿಂದ 45,629 ರೂಪಾಯಿಗಳು. ಅಡಿಕೆಯಲ್ಲಿ ಬೆಟ್ಟೆ ಕನಿಷ್ಠ 36,459 36,899 ರೂಪಾಯಿ. ಅಡಿಕೆಯಲ್ಲಿ ಕೆಂಪುಗೋಟು 30,900 31,300 ರೂಪಾಯಿಗಳು. ಅಡಿಕೆಯಲ್ಲಿ ರಾಶಿ 44,739 ಗರಿಷ್ಠ 45,169 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 43,529 46,409 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ 4,350 6,959 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕನಿಷ್ಠ 6,500 ರೂಪಾಯಿ, ಸಪೋಟ 2,500 ರೂಪಾಯಿ, ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 6,529 ರೂಪಾಯಿಗಳು, ದ್ರಾಕ್ಷಿ ಕನಿಷ್ಠ 3,500 ರೂಪಾಯಿ, ನೆಲಗಡಲೆ ಕನಿಷ್ಠ ಮತ್ತು ಗರಿಷ್ಠ 5,330 ರೂಪಾಯಿ, ಕರಬೂಜ 2,000 ರೂಪಾಯಿಗಳು, ಮೆಕ್ಕೆಜೋಳ 2,051 2,114 ರೂಪಾಯಿ, ಮೂಸಂಬಿ 3,000 ಗರಿಷ್ಠ 4,000 ರೂಪಾಯಿಗಳಾದರೆ, ಈರುಳ್ಳಿ 500 2,900 ರೂಪಾಯಿ, ಕಿತ್ತಳೆ 3,500 ಗರಿಷ್ಠ 4,000 ರೂಪಾಯಿ, ಭತ್ತ 1,640 ಗರಿಷ್ಠ 2,434 ರೂಪಾಯಿ, ಪಪ್ಪಾಯಿ 1,200 ರೂಪಾಯಿ, ಅನಾನಸ್ 2,000 2,500 ರೂಪಾಯಿ, ದಾಳಿಂಬೆ 3,500 4,500, ಕಲ್ಲಂಗಡಿ 1,000 2,000 ರೂಪಾಯಿ. ಇದು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವರದಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರವನ್ನ ಕೇಳೋಣ. ಅಲಸಂದಿ ಕಾಳು ಕನಿಷ್ಠ 6,815 6,520 ರೂಪಾಯಿ, ಸಜ್ಜೆ 1,902 2,436 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ 4,900 ರಿಂದ 4,811 ರೂಪಾಯಿ, ಉದ್ದಿನಕಾಳು 5,919 ರಿಂದ 6,140 ರೂಪಾಯಿ, ಹೆಸರುಕಾಳು 4,243 ರಿಂದ ಗರಿಷ್ಠ 6,620 ರೂಪಾಯಿ, ನೆಲಗಡಲೆ 4,469 ರಿಂದ 6,877 ರೂಪಾಯಿ, ಹುರುಳಿಕಾಳು 3,129 ರಿಂದ ಗರಿಷ್ಠ 3,376 ರೂಪಾಯಿಗಳು, ಜೋಳ ಕನಿಷ್ಠ 1,112 ರಿಂದ ಗರಿಷ್ಠ 2,437 ರೂಪಾಯಿ, ಮೆಕ್ಕೆಜೋಳ 1,800 ರಿಂದ 2,119 ರೂಪಾಯಿ, ನವಣೆ 2,456 ರಿಂದ 3,006 ರೂಪಾಯಿ, ಕುಸುಬೆ 5,567 ರಿಂದ ಗರಿಷ್ಠ 5,636 ರೂಪಾಯಿ, ತೊಗರಿ 3,241 ರಿಂದ 6,601 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದ್ರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ ಕೇಳಿ ಬರ್ತಾ ಇದೆ, ಮುದ್ದುಕೃಷ್ಣ ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿ ಅವರ ಸ್ವರಗಳಲ್ಲಿ. ಚಂದಿರಾಮ ತಾನಂದನ್ನೋ ಮೂಡಿ ಬರ್ತಾನೆ ಚಂದಿರಾಮ, ಅಂತಂತ್ರೆ ನೋಡೋಗೆ ಎಂತ ಕುಣಗಲ್ ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ, ತಾನಂದನ್ನೋ ಸಂತೆ ಹದಿಲಿ ಕಲ್ಲು ಕಟ್ಟೆ. ಬಣ್ಣ ಸೀರೆ ತಾನಂದನೋ ಬಾಬಾ ತಂದಾನೆ ಬಣ್ಣ ಸೀರೆ, ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು, ತಾನಂದನೋ ಅಂದ ನೋಡಲು ಶಿವ ಬಂದ್ರು. ಬಾಳೆಯ ಹಣ್ಣಿನಂತೆ ಬಾಗಿ ಕುಂಗಲ್ ಕೆರೆ ಭಾವ ತಂದಾನೆ ಬಣ್ಣ ಸೀರೆ ತಾನಂದನೋ ಭಾವ ತಂದಾನೆ ಬಣ್ಣ ಸೀರೆ, ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು, ತಾನಂದನ್ನು ಅಂದ ನೋಡಲು ಶಿವ ಬಂದ್ರು. ಅಂದಾವ ನೋಡಲು ಶಿವ ಬಂದ್ರು ಶಿವ ಮಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ತಾನಂದನು ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಇಬ್ಬೀಡ ಕಬ್ಬ ತುಂಬಾಳೆ ನಡುಗ್ಯಾವೆ ತಾನಂದನು ಕಬ್ಬ ತುಂಬಾಳೆ ನಡುಗ್ಯಾವೆ ಅಂದಾವ ನೋಡಲು ಶಿವ ಬಂದ್ರು ಶಿವ ಮೊಗ್ಗಿ ಕಬ್ಬಕ್ಕಿ ಬಾಯ ಬೀಡುತ್ತಾವೆ ತಾನಂದನು ಕಬ್ಬಕ್ಕಿ ಬಾಯ ಬೀಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಈ ಬೀಡ ಕಬ್ಬ ದುಂಬಾಳೆ ನಡುಗ್ಯಾವೆ ತಾನಂದನು ಕಬ್ಬ ದುಂಬಾಳೆ ನಡುಗ್ಯಾವೆ